ಮತ್ತು ಮುಂದಿನ ವರ್ಷದ ಡಿಸೆಂಬರ್ ವೇಳೆಗೆ ಎನ್ಎಎಲ್ನಿಂದ ಮಾರ್ಕ್ ಎರಡು ಸರಣಿಯ ಮೊದಲ ಲಘು ವಿಮಾನ ಕಾರ್ಯಾರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಲಬುರಗಿ, ವೇಳೆ 6:50. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್ ನವಿಪೇಟ್ ಡರ್ಬಿ ಮಾರ್ಕೆಟ್ ತಿಲಕ್ ಚೌಕ್ ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮಾಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್ ನವಿಪೇಟ್ ಡರ್ಬಿ ಮಾರ್ಕೆಟ್ ತಿಲಕ್ ಚೌಕ್ ಸೋಲಾಪುರ್. ನಮ್ಮೆಲ್ಲ ರೈತ ಬಂಧವರಿಗೆ ಶರಣು ಶರಣಾರ್ಥಿ. ಇವತ್ತಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದೊಳಗೆ ನಿತ್ಯಮೇಘ ಸಂದೇಶ, ರೈತರು ಬೇಸಿಗೆ ಸಮಯದಲ್ಲಿ ಅನುಸರಿಸಬಹುದಾದ ಕ್ರಮಗಳ ಕುರಿತು ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾ ಎಸ್ ವಿ ಪಾಟೀಲ್ ಅವರ ಜೊತೆ ಸಂದರ್ಶನ ಕೇಳಿದ್ರಿ. ಆಮೇಲೆ ಶಾಂತಗೌಡ ಮಾಲಿ ಪಾಟೀಲ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಈಗ ಮೊದಲಿಗೆ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗದ. ಮಳೆಯ ಸಾಧ್ಯತೆಗಳು ಬಹಳ ಕಡಿಮೆ. ಆದರೂ ಕೂಡ ರೈತ ಬಾಂಧವರೇ ಗಮನಿಸಬೇಕು, ಮಧ್ಯಾಹ್ನದ ನಂತರ ಸನ್ನಿವೇಶಗಳು ಬದಲಾಗಿ ಗುಡುಗು ಮಿಂಚಿನ ವಾತಾವರಣ ನಿರ್ಮಾಣ ಆಯಿತು ಅಂತಂದ್ರೆ ತಾವು ಸೂಕ್ತವಾದಂತಹ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ಈಗ ತಜ್ಞವಾಣಿ. ರೈತರು ಬೇಸಿಗೆ ಸಮಯದಲ್ಲಿ ಅನುಸರಿಸಬಹುದಾದ ಕ್ರಮಗಳ ಕುರಿತು ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾ ಎಸ್ ವಿ ಪಾಟೀಲ್ ಅವರ ಜೊತೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಸೋಮಶೇಖರ್ ರೂಳಿ. ತಜ್ಞವಾಣಿ ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಈಗ ಬೇಸಿಗೆ ಸಮಯ, ಈ ಸಮಯದೊಳಗೆ ಸಾಕಷ್ಟು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತಾವು ತೊಡಕೊಂಡಿರ್ತೀರಿ. ವಿಶೇಷವಾಗಿ ತಮ್ಮ ಹೊಲದೊಳಗೆ ಈಗ ಬಹುತೇಕ ಎಲ್ಲ ಬೆಳೆಗಳನ್ನು ತಾವು ಕಟಾವು ಮಾಡಿ ಸಾಗಾಟ ಮಾಡುವಂತಹ ಒಂದು ಕೆಲಸದೊಳಗೆ ತೊಡಗಿದ್ದೀರಿ. ಮಾರ್ಕೆಟ್ಗೆ ತಗೊಂಡು ಹೋಗಬೇಕು, ಆಮೇಲೆ ಸಂಗ್ರಹ ಮಾಡುವಂತಹ ಕೆಲಸಗಳನ್ನು ಕೂಡ ತಾವು ಮಾಡ್ತಾ ಇದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಕೃಷಿ ಮಾಡಬೇಕು ಅನ್ನುವಂತಹ ವಿಚಾರ ಬಂದಾಗ ಯಾವ ರೀತಿ ಪ್ಲಾನಿಂಗ್ ಮಾಡಬೇಕು, ಏನೇನು ಕೆಲಸಗಳನ್ನು ಮಾಡಬೇಕು, ಅಥವಾ ಏನು ಬೆಳೆಗಳನ್ನು ಬದಲಾವಣೆ ಮಾಡಬೇಕು? ಈಗೇನು ತಾವು ಕ್ಷೇತ್ರ ಬೆಳೆಗಳನ್ನು ಬೆಳೀತಾ ಇದ್ದೀರಿ ಅಂತವರು, ಇಲ್ಲ ನಾವು ಈ ಸಲ ತೋಟಗಾರಿಕಾ ಬೆಳೆಗಳನ್ನು ಬೆಳೀಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿವಿ ಅನ್ನುವಂತಹ ಮಾತನ್ನು ಕೂಡ ತಾವು ಅನ್ಕೊಳ್ಬಹುದು. ಅಂತಹ ಸಂದರ್ಭದೊಳಗೆ ನಮ್ಮ ರೈತರು ಒಟ್ಟಾರೆಯಾಗಿ ಏನು ಮಾಡಬೇಕು ಈ ಸದ್ಯದ ಸಮಯದೊಳಗೆ ಅನ್ನುವಂತಹ ವಿಚಾರಗಳ ಬಗ್ಗೆ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಈ ವಿಚಾರವಾಗಿ ಮಾತಾಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿರುವಂತಹ ಡಾಕ್ಟರ್ ಎಸ್ ವಿ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬೇಸಾಯ ಶಾಸ್ತ್ರದ ಪ್ರಾಧ್ಯಾಪಕರು, ಸಾಕಷ್ಟು ಅನುಭವ ಇರುವಂತಹವರು. ಅವರಿಂದ ಏನೇನು ಮಾಡಬಹುದು ನಮ್ಮ ರೈತರು ಅನ್ನುವಂತಹ ತಂತ್ರಗಳ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಳ್ಳೋಣ. ಡಾಕ್ಟರ್ ಎಸ್ ವಿ ಪಾಟೀಲ್ ಅವರೇ, ತಮಗೆ ನಮಸ್ಕಾರ. ನಮಸ್ಕಾರ ಸರ್. ಈಗಾಗಲೇ ನಾವು ವಿಚಾರ ಮಾಡಿದಂಗ ನಮ್ಮ ರೈತರು ಈಗ ಹೇಳಬೇಕು ಅಂತಂದ್ರೆ ಈಗ ಒಂದ್ ಸ್ವಲ್ಪ ವಿರಾಮ ಸಿಕ್ಕಿರುವಂತಹ ಒಂದು ಸಮಯ. ಈ ಸಮಯದೊಳಗ ಮುಂದಿನ ಕೃಷಿ ಬಗ್ಗೆ ಕೂಡ ಅವರು ಯೋಜನೆ ಮಾಡ್ತಾ ಇರ್ತಾರ, ಏನ್ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿರ್ತಾರ. ಆಮೇಲೆ ತಮ್ಮ ಕೃಷಿ ಒಳಗೆ ಬದಲಾವಣೆಗಳನ್ನು ಮಾಡಿಕೊಂಡು ಯಾವ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಇಳುವರಿಯನ್ನು ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಅವರಲ್ಲಿ ಒಂದು ವಿಚಾರ ಇದ್ದೇ ಇರ್ತದೆ. ಇಂತಹ ಒಂದು ಸಂದರ್ಭದೊಳಗ ನಮ್ಮ ರೈತರು ಏನ್ ಮಾಡಬೇಕು, ಏನ್ ಮಾಡಬಾರದು ಅನ್ನೋದ್ರ ಬಗ್ಗೆ ತಮ್ಮಿಂದ ಸಲಹೆ ಸೂಚನೆ ಬೇಕು. ಎಲ್ಲಾ ರೈತ ಬಾಂಧವರಿಗೂ ನನ್ನ ನಮಸ್ಕಾರ. ಇವಾಗ ರೈತರಿಗೆ ನಮ್ಮ ಸೋಮಶೇಖರ್ ಸಾಹೇಬ್ರು ಹೇಳಿದಂಗ ಒಂದು ವಿರಾಮ ದಿನ ಅಂತ ನಾವು ಹೇಳಕ್ಕಾಗಲ್ಲ. ಬೇಸಿಗೆಯಲ್ಲೇ ನಾವು ಸಾಕಷ್ಟು ರೈತರು ಭೂಮಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಹಿಂದೆ ನಾವು ನೋಡುವಾಗ ಮಾಗಿ ಉಳುಮೆ ಅಂತ ಮಾಡ್ತಾ ಇದ್ರು, ಅದು ಬೆಳಗ್ಗೆ ಎತ್ತಿ ನಡೆದು ನೇಗಲು ಹೊಡಿತೀರಿ ಮುಂಜಾನೆ ಮೂರುವರೆಗೆ, ಮತ್ತೆ 7-8 ತನ ನಾವ್ ಎತ್ತುಗಳ ದಣು ಆಗ್ತಾವ ಅಂತ ತಿಳ್ಕೊಂಡು ಬಿಡ್ತಿದ್ರು. ಈಗ ಅಂತ ಪರಿಸ್ಥಿತಿ ಇಲ್ಲ. ಮತ್ತೆ ನಮ್ಮ ಎತ್ತುಗಳಾಲಿ ದನಗಳಾಲಿ ನಮ್ಮ ರೈತರು ಬಹಳ ಉಪಯೋಗಿಸ್ತಾ ಇಲ್ಲ. ಯಾಕಂದ್ರ ಈಗ ಆಳಿನ ಅಭಾವ ಇರೋದ್ರಿಂದ, ಮತ್ತೆ ಅವರಿಗೆ ಮೇಂಟೈನ್ ಮಾಡಕ್ ಆಗ್ತಾ ಇರೋ ದೃಷ್ಟಿಗೋಸ್ಕರ ಈಗ ಸರ್ಕಾರ ಸಾಕಷ್ಟು ಸೌಲಭ್ಯಗಳು ಕೊಡ್ತಾ ಇದೆ. ಪ್ರತಿಯೊಂದು ಹಳ್ಳಿಯಲ್ಲಿ ಹೋರಿ ನಿಮ್ಗೆ 100 ಟ್ರ್ಯಾಕ್ಟರ್ಗಳು ಬ್ಯಾಂಕ್ ಮುಖಾಂತರ ಆಗಿರ್ಬಹುದು, ನ್ಯಾಷನಲೈಸ್ ಬ್ಯಾಂಕ್ ಮುಖಾಂತರ ಆಗಿರ್ಬಹುದು, ಯಾರ ರೈತ ಒಂದು 5 ಜಮೀನು ಹೊಂದಿರ್ತಾನೋ ಅವನಿಗೆ ಪ್ರತಿಯೊಬ್ಬ ರೈತನಿಗೂ ಟ್ರ್ಯಾಕ್ಟರ್ ಕೂಡ ಸೌಲಭ್ಯವನ್ನು ನಮ್ಮ ಸರ್ಕಾರದಿಂದ ಆಗಿರ್ಬಹುದು ಬ್ಯಾಂಕ್ನಿಂದ ಆಗಿದ್ದವರು ವಿತರಣೆ ಮಾಡ್ತಾ ಇದ್ದಾರೆ. ಹಂಗಾಗಿ ಆಲ್ಮೋಸ್ಟ್ 90% ರೈತರು ಟ್ರ್ಯಾಕ್ಟರ್ಲಿಂದೇ ಉಳುಮೆ ಮಾಡ್ತಾ ಇದ್ದಾರೆ. ನಾ ಈ ಸಂದರ್ಭದಲ್ಲಿ ತಮಗೇನು ಹೇಳ್ತೀನಿ, ನಾವು ಮುಂಗಾರಲ್ಲಿ ಹೆಸರು ಉದ್ದು ಮತ್ತೆ ಸೋಯಾಬೀನ್ ಬೆಳಿತಿದ್ದೇವೆ ಅಂತರ್ಬೆಳೆಯಾಗಿ ತೊಗರಿಯಲ್ಲಿ. ಆಮೇಲೆ ತೊಗರಿ ಕಟಾವ್ ಆದ ನಂತರ ನಾವೇನ್ ಮಾಡ್ತೀವಿ, ನಮ್ಮ ಕಪ್ಪು ಬಣ್ಣ ಭೂಮಿ ಇತ್ತಂದ್ರೆ 3 ವರ್ಷಕ್ಕೆ 1 ಆದರೂ ನಾವು ಆಳವಾಗಿ ಉಳುಮೆ ಮಾಡಬೇಕು. ನೀವು ಪಲ್ಟಿ ನೇಗಲ್ ಅಂತ ಕೇಳಿರ್ಬೋದು, ಅಥವಾ ಇಂಗ್ಲಿಷ್ನಲ್ಲಿ MB ಫ್ಲೋ ಅಂತಾರ. ಅದ್ರಲ್ಲಿ ಕೆಲವೊಬ್ಬ ರೈತರು ಟ್ರ್ಯಾಕ್ಟರ್ ಇದೆ ಅಂತ ಪ್ರತಿ ವರ್ಷನೂ ನೀವು MB ಫ್ಲೋ ಮಾಡಬಾರ್ದು. ನೀವು ಆಳವಾದ ಭೂಮಿ ಕಪ್ಪು ಭೂಮಿ ಅಂತ 3 ವರ್ಷಕ್ಕೆ 1 ಮಾಡಬೇಕು. ಅದೇ ರೀತಿ ಈ ಯಾರ್ದು ಕೆಂಪು ಮಣ್ಣಿರುತ್ತೆ ಅಥವಾ ಸ್ವಲ್ಪ ಸೌಳು ಮಣ್ಣಿರುತ್ತೆ ಅಂತವ್ರು ನಾವು ಡಕ್ ಫುಡ್ ಕಲ್ಟಿವೇಟರ್ ಅಂತ ತಿಳ್ಕೊತಾರ, ಅದನ್ನ ಉಳುಮೆ ಮಾಡಿದ್ರೆ ಸಾಕು. ಅದು ಆದ ತಕ್ಷಣ ನಾವೇನ್ ಮಾಡಬೇಕು, ಈಗ ಸಾಕಷ್ಟು ಮಳೆ ಬರ್ತಾ ಇದೆ, ಈಗ ಭರಣಿ ಮಳೆ ಆಗಿರ್ಬೋದು, ಮುಂದೆ ಅಶ್ವಿನಿ ಬೆಳೆ ಇರ್ತದೆ. ನಾವೇನು ವಾತಾವರಣದಿಂದ ಈಗ ಬಂದತಕ್ಕಂತ ಮಳೆ ನಾವು ಭೂಮಿಯಲ್ಲಿ ಇಂಗುವ ರೀತಿಯಲ್ಲಿ ಮಾಡಬೇಕು. ನಾವೆಲ್ಲ ಇಳಿಜಾರಿಗೆ ಅಡ್ಡಲಾಗಿ ನೇಗಿಲು ಹೊಡಿಬೇಕಂತೀವಿ. ಅವದೇ ನಾವು ಕಲ್ಟಿವೇಟರ್ ಮಾಡ್ಬೇಕಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ನಾವು ಸ್ಲೋಪ್ ನೋಡಿಕೊಂಡೆ ನಾವು ಫ್ಲೋ ಮಾಡಬೇಕು. ಆದಷ್ಟು ಈ ಮಳೆ ನೀರನ್ನ ಭೂಮಿಯಲ್ಲಿ ಇಂಗಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಬಹಳ ಉಪಯೋಗ ಆಗುತ್ತದೆ. ಮತ್ತೆ ರೈತರು ಯಾವಾಗ ಪಲ್ಟಿ ನೇಗಲು ಹೊಡಿಬೇಕು ಅಂದ್ರೆ ಆಳವಾದಂತ ಬೇರುಳಂತ ಬೆಳೆಗಳನ್ನು ಬೆಳೆದಾಗ ಮಾತ್ರ ನೀವು ಪಲ್ಟಿ ನೇಗಲು ಹೊಡಿಬೇಕು. ಈಗ ಏನಾದರೂ ನೀವು ಹೆಸರು ಉದ್ದ ತಕ್ಕೊಂಡು ಜೋಳ ಹಾಕ್ತಿರಂದ ತಕ್ಷಣ ಜೋಳದ ಬೆಳೆಗೆ ಯಾರು ದಯವಿಟ್ಟು ಪಲ್ಟಿ ನೇಗಲು ಹೊಡಿಸ್ಬೇಡ್ರಿ, ಫುಟ್ ಕಲ್ಟಿವೇಟರ್ ಹೊಡೆದ್ರೆ ಸಾಕು. ಅದಾದ ನಂತರ ಭೂಮಿ ಕಾಯ್ಬೇಕು. ಈಗ ನಾವು ಏನು ಪಲ್ಟಿ ನೇಗಲಲ್ಲಿ ಡಕ್ ಫುಟ್ ಕಲ್ಟಿವೇಟರ್ ಆಗಿ ಹೊಡೆ ಉದ್ದೇಶ ಏನಂದ್ರು, ಭೂಮಿಯಲ್ಲಿ ಇರ್ತಕ್ಕಂತ ಇವೇನು ಕೀಟಗಳು ಇರ್ತಾವಲ್ಲ ಅವು ಕೋಶಾ ವ್ಯವಸ್ಥೆಯಲ್ಲಿ ಹೋಗಿರ್ತಾವ. ಅವನ್ನ ನಾವು ಸೂರ್ಯನಿಗೆ ಎಕ್ಸ್ಪೋಸ್ ಮಾಡಿದಾಗ ಆ ಹೀಟಿಗೆ ಅವು ಸತ್ತು ಹೋಗ್ತಾವ. ಅದೇ ರೀತಿ ಈಗ ನಮ್ಮ ಮಣ್ಣುಗಳೆಲ್ಲ ಏನಾಗಿದೆ, ನಮ್ಮ ಸೀಡ್ ಬೀಜದ ಬ್ಯಾಂಕ್ ಆಗಿಬಿಟ್ಟಿದಾವು. ಅವು ಕೂಡ ಸೂರ್ಯನ ಉಷ್ಣಾಂಶಕ್ಕೆ ಹೊರಗಡೆ ಬರ್ತಾವ, ಅವುದ್ರದ್ದು ಕೂಡ ಅದರ ಜೀವ ಸತ್ವತೆಯನ್ನು ಕಳ್ಕೊಳ್ಳುತ್ತೆ ಬಿಸಿಲಿಗೆ ಎಕ್ಸ್ಪೋಸರ್ ಆದ್ರೆ. ಆ ಉದ್ದೇಶಕ್ಕರ ನಾವು ಡೀಪ್ ಆಳವಾಗಿ ಉಳುಮೆ ಮಾಡಬೇಕಂತ ಸಾಕಷ್ಟು ರೈತರಿಗೆ ಹೇಳ್ತಿದ್ದೇವೆ. ಅದೇ ರೀತಿ ಸಾಕಷ್ಟು ನಾವು ಈಗ ಮಳೆ ಬಂದ ತಕ್ಷಣ ನೀರು ಕೂಡ ಭೂಮಿಯಲ್ಲಿ ಇಂಗುತ್ತೆ, ಅದು ಒಂದು ಉಪಯೋಗ ಆದಂತ ಬೇಸಾಯ ಅಂತ ಕೊಳ್ಕೊಂಡು ಹೇಳ್ಬಹುದು. ಮತ್ತೆ ಬೇಸಿಗೆ ಕಾಲದಲ್ಲಿ ಏನ್ ಮಾಡಬೇಕು ನೀವು ರೈತರು, ಸಾಕಷ್ಟು ಹೊಲದ ನಾನು ರೈತರುಗಳು ನೋಡಿನಿ, ಗಿಡ ಗಂಟಿಗಳು ಯಾರು ಸ್ವಚ್ಛತೆ ಮಾಡಲ್ಲ. ಚಲೋ ಚಲೋ ಗಿಡಗಳು ಇರ್ತಾವ, ಮಾವಿನ ಗಿಡ ಇರ್ತಾವ, ಬೇವಿನ ಗಿಡ ಇರ್ತಾವ, ಹಂಗೆ ಸಣ್ಣ ಸಣ್ಣ ಕಂಟಿಗಳು ಬೆಳೆಯಿರ್ತಾವ, ಅವು ಕಾಲ ಕಾಲಕ್ಕೆ ನೀವು ತೆಗಿಬೇಕು. ತೆಗೆದ್ರೆ ಮಾತ್ರ ಯಾವ್ದು ಬೆಲೆ ಉಳ್ಳಂತ ಗಿಡಗಳು ಇರ್ತಾವಲ್ಲ ಅವು ಚೆನ್ನಾಗಿ ಬೆಳೀತಾವ, ಮತ್ತೆ ಅದರಿಂದ ಸಾಕಷ್ಟು ನೀವು ಆದಾಯ ಕೂಡ ತೆಗೆದುಕೊಳ್ಬೇಕು. ಮತ್ತೆ ನಾವು ಸಾಕಷ್ಟು ಜನ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯಕ್ಕೆ ಬರ್ತಾರ, ಸರ ನಿಂಬೆ ಗಿಡ ಅದು ಬೀಜ ಅದೇನು, ಕರಿಬೇವಿನ ಗಿಡ ಅದೇನು, ಮಾವಿನ ಗಿಡ ಅದೇನು ಅಂತ ಕೇಳ್ತಾರ. ನಾನು ಹೇಳ್ತೀನಿ ಅವ್ರ ರೈತರಿಗೆ, ದಯವಿಟ್ಟು ನೀವು ಬೇಸಿಗೆ ಕಾಲದೊಳಗ ಯಾವುದೇ ಗಿಡಗಳನ್ನ ತಗೊಂಡು ಹೋಗ್ಬೇಡ್ರಿ. ಯಾಕಂದ್ರೆ ಏನಾಗುತ್ತೆ, ಈ ಒಂದು ಉಷ್ಣಾಂಶಕ್ಕೆ ನೀವು ಹೋಗಿ ಅಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ನೀರು ಹಾಕಿ, ಅಥವಾ ಭೂಮಿಗೆ ಹಚ್ಚಿದ್ರು ಅದು ಸರ್ವೇ ಆಗಲ್ಲ. ನಾವು ಯಾವುದೇ ಒಂದು ಬಿತ್ತದಾಗಲಿ, ಯಾವುದೇ ಒಂದು ಸಸಿ ನಡುವುದಾಗಲಿ, ಗಿಡ ಹಾಕೋದಾಗಲಿ, ನಾವು ಯಾವಾಗ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ, ಮುಂಗಾರು ಯಾವಾಗ ಸ್ಟಾರ್ಟ್ ಆಗುತ್ತೆ, ಅವಾಗ ಮಾತ್ರ ಭೂಮಿ ತಂಪಾದಾಗ 2-3 ಮಳೆ ಬಿದ್ದ ತಕ್ಷಣ ತಂಪಾದ್ಮೇಲೆ ಬಿತ್ತುವುದಾಗಲಿ, ಗಿಡ ನೆಡುವುದಾಗಲಿ, ಸಸಿ ನೆಡುವುದಾಗಲಿ ಮಾಡಬೇಕು. ಅಂದಾಗ ಮಾತ್ರ ನಾವು ಹಚ್ಚಿದಕ್ಕಂತ ಬೆಳೆಗಳಾಗಲಿ ಗಿಡಗಳಾಗಲಿ ಯಾವುದು ಹಾಳಾಗೋದಿಲ್ಲ. ಇದನ್ನು ಬಹಳ ರೈತರು ಮುಂಜಾಗ್ರತೆ ವಹಿಸಬೇಕು. ಮತ್ತೆ ಇನ್ನೊಂದು, ಎಲ್ಲರೂ ಬೇಸಿಗೆ ಕೊಡು ಬಿಸಿಲಲ್ಲಿ ನಾವು ತಿಪ್ಪಿ ಗೊಬ್ಬರ ಅಂತೀರಿ, ನಾವು ಇಂಗ್ಲಿಷ್ನಲ್ಲಿ ಫಾರ್ಮಡ್ ಮ್ಯಾನ್ಯೂರ್ ಅಂತೀರಿ, ಕುರಿ ಗೊಬ್ಬರ, ಎಲ್ಲರೂ ಬಿಸಿಲಲ್ಲಿ ಹೋಗಿ ನಾವು ಹಂಗೆ ಹೊಲದಲ್ಲಿ ಹಾಕ್ತಿದ್ದೇವೆ. ದಯವಿಟ್ಟು ರೈತರಿಗೆ ನಾನು ವಿನಂತಿ ಮಾಡ್ಕೋತೀನಿ, ನೀವು ಹೋಗಿ ಹಾಕ್ರಿ ಭೂಮಿಯಲ್ಲಿ, ಹೋಗಿ ಹಾಕಿದ ತಕ್ಷಣ ಅದ್ರ ಮೇಲೆ ಮಣ್ಣು ಮುಚ್ಚ್ರಿ. ಮಣ್ಣು ಯಾಕೆ ಮುಚ್ಚಂತೀನಂದ್ರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಆವಿಯಾಗಿ ಹೋಗಲ್ಲ. ಆ ಮಣ್ಣು ಕವರ್ ಮಾಡಿದ್ರೆ ಅಂದ್ರೆ ನೀವು ಯಾವಾಗ ಮಳೆ ಬರುತ್ತೆ, ಭೂಮಿ ತಂಪಾಗುತ್ತೆ, ವಾತಾವರಣದಲ್ಲಿ ಉಷ್ಣಾಂಶ ಕಡಿಮೆ ಆಗುತ್ತೆ, ಅವಾಗ ನೀವು ಭೂಮಿ ಸ್ಪ್ರೆಡ್ ಮಾಡಿದ್ರಂದ್ರ ನೀವು ಹಾಕಿದಂತ ಗೊಬ್ಬರ ಭೂಮಿಯಲ್ಲಿ ಪೋಷಕಾಂಶ ಉಳ್ಳ ಗೊಬ್ಬರ ಹಾಕಿದಕ್ಕ ಉಪಯೋಗ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಸುರಿತಾರ, ಅದಕ್ಕೆ ಏನು ಮುಚ್ಚಲ್ಲ, ಅದರಲ್ಲಿರ್ತಕ್ಕಂಥ ಎಲ್ಲಾ ಪೋಷಕಾಂಶಗಳು

ಭರಣಿ ಮಳೆ ಬಿದ್ದ ತಕ್ಷಣ ಅವ್ರು ಆಲೂಗಡ್ಡೆ ಹಾಕ್ತಾರೆ. ಆಲೂಗಡ್ಡೆ ಬೀಜ ನೀವು ಪಂಜಾಬ್ಲಿಂದ ಉತ್ತರ ಪ್ರದೇಶದಿಂದ ಹಾಕ್ಬೇಕಂದ್ರೆ ಮಿನಿಮಮ್ 2-2.5 ಸಾವಿರ ರೂಪಾಯಿ ಕುಂಟಲ್ ಬೀಳುತ್ತೆ. ಬಟ್ ಆ ರೈತರು ಏನ್ ಮಾಡ್ತಾರೆ, ಕೋಲಾರದಲ್ಲಿ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಆಲೂಗಡ್ಡೆ ಬೆಳೀತಾರೆ. ಅಲ್ಲಿ ಮಾರ್ಕೆಟ್ಗೆ ಹೋಗಿ APMC ಮಾರ್ಕೆಟ್ಗೆ ಹೋಗಲಿ ಹಸಿರುಗಡ್ಡೆ ಅಂತ ಸಿಗ್ತದೆ, ಅಂದ್ರೆ ಅದು ರಿಜೆಕ್ಟೆಡ್, ಅದು 100 ರೂಪಾಯಿ ಒಂದು ಚೀಲನು ಹಂಗೆ ತರ್ತಾರೆ. ಅದು ಅಂತ ರಿಜೆಕ್ಟೆಡ್ ಅದು ಹಸಿರುಗಡ್ಡೆ ತಂದು ಅವ್ರೇನ್ ಮಾಡ್ತಾರೆ, ಅದು 1-1.5 ತಿಂಗಳ ತನಕ ಅದು ನಮ್ಮ ಇಂಗ್ಲಿಷ್ ನಲ್ಲಿ ಡಾರ್ಮೆನ್ಸಿ ಪೀರಿಯಡ್ ಅಂತಿದೆ, ಅದು ಬೇಗ ಮೊಳಕೆ ಹೊಡೆಯಲ್ಲ, 1.5 ತಿಂಗಳ ಆದ್ಮೇಲೆ ಅದು ಮೊಳಕೆ ಹೊಡಿತದ. ಆ ಮೊಳಕೆ ಹೊಡೆದ ಏನ್ ಮಾಡ್ತಾರೆ, ಯಾವಾಗ ನಾವು ಭರಣಿ ಮಳೆ ಬೀಳ್ತದ ಪಟ್ ಅಂತ ಅವರು ರೈತರು ಬಿತ್ತನೆ ಮಾಡ್ತಾರೆ. ಬಿತ್ತನೆ ಮಾಡಿ ಈಗೇನು ಮಳೆ ನೀರನ್ನು ಶೇಖರಿಸಿಕೊಂಡಿರ್ತಾರಲ್ಲ ಕೃಷಿ ಹೊಂಡದಲ್ಲಿ, ಅದಲ್ಲ ಅಕಸ್ಮಾತ್ ಮಳೆ ಏನು ಬರಲಿಲ್ಲ ಅಂದ್ರೆ ಒಂದು ನೀರು ಕೊಡ್ತಾರೆ. ಒಂದು ನೀರು ಕೊಟ್ಟರೆ ಸಾಕು, ಮತ್ತೆ ಜೂನ್ನಲ್ಲಿ ಮೇ ಕೊನೆಯ ವಾರದಲ್ಲಿ ಮಳೆ ಬರ್ತದೆ, ಮತ್ತೆ ಆ ಮಳೆ ಆಶ್ರಯದಲ್ಲೇ ಆ ಬೆಳೆ ತಗೋತಾರೆ. 70-75 ದಿವಸಕ್ಕೆ ಅದು ಕ್ರಾಪ್ ತಗೋತಾರ. ಅವಾಗ ಜೂನ್ ಎಂಡು ಜುಲೈದಲ್ಲಿ ಫ್ರೆಶ್ ಆಲೂಗಡ್ಡೆ ಎಲ್ಲಿ ಸಿಗಲ್ಲ ನಿಮಗೆ, ನಾವೆಲ್ಲ ಅದು ಸ್ಕಿನ್ ಔಟು ಹಂಗೆಲ್ಲ ಆಗಿದೆ. ಅದು ಕೂಡ 2-2.5 ಸಾವಿರ ರೂಪಾಯಿ ಕುಂಟಲ್ ಹಂಗೆ ಮಾರ್ತದೆ. ಮತ್ತೆ ಅದನ್ನು ಮಾರ್ಕೊಂಡು ಏನು ಮಾಡ್ತಾನೆ ಅವ ರೈತು, ಸೈಮಲ್ಟೇನಿಯಸ್ ಆಗಿ ರಾಗಿ ನರ್ಸರಿ ಮಾಡ್ಕೊಂಡಿರ್ತಾನೆ. ಆ ನಾರ್ಮಲ್ ಮಳೆಗಳು ಬರ್ತದೆ ಬಂದ ತಕ್ಷಣ ಏನು ಮಾಡ್ತಾನೆ, ರಾಗಿ ನಾಟಿ ಮಾಡಿಬಿಡ್ತಾನೆ. ಆಲೂಗಡ್ಡೆ ಬೆಳೆ ತಗೊಂಡು ರಾಗಿ ನಾಟಿ ಮಾಡ್ತಾನೆ. ಈ ಥರ ಅಡ್ವಾನ್ಸ್ ಬಂದಿದ್ದ ಮಳೆಯನ್ನು ನೀರು ಸಂಗ್ರಹಣೆ ಮಾಡಿಕೊಂಡು ಮತ್ತೆ ಅಲ್ಪಾವಧಿ ಬೆಳೆಗಳನ್ನು ಬಿತ್ತನೆ ಮಾಡಿ ಮತ್ತೆ ಎರಡನೇ ಬೆಳೆ ಕೂಡ ತೆಗೋತಾರೆ. ಇಲ್ಲಿ ಸಾಕಷ್ಟು ರೈತರು ನಾವು ನೋಡ್ತಿದ್ದೇವೆ, ನಮ್ಮ ಚಿಂಚೋಳಿ ತಾಲೂಕು ಆಗಿರ್ಬೋದು, ಈಗ ಬೀದರ್ ಸುತ್ತಮುತ್ತ ಆಗಿರ್ಬೋದು, ಯಾವಾಗ ಈಗ ಬೇಗ ಮಳೆ ಆಗುತ್ತೆ ಅಲ್ಲಿ ಎಳ್ಳು ಹಾಕ್ತಾರೆ, ಆಮೇಲೆ ಹೆಸರು ಹಾಕ್ತಾರೆ, ಅವು ಬೇಗ ಬರ್ತಾವೆ. ಈವನ್ ಅಲಸಂದಿ ಹಾಕ್ತಾರೆ, ಅವು ಬೇಗ ಬಿತ್ತನೆ ಮಾಡಿ 60-70 ದಿವಸದ ಕಟಾವ್ ಮಾಡಿಬಿಟ್ಟು ಮುಂದೆ ರಬ್ಬಿ ಜವಾರ್ ಹಾಕ್ತಾರ, ಕುಸುಬಿ ಹಾಕ್ತಾರ. ಈ ತರ ಮಳೆ ಆಶ್ರಯದಲ್ಲಿ ಎರಡು ಬೆಳೆಯನ್ನು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಸಣ್ಣ ಸಣ್ಣ ರೈತರು ತಗೋತ. ಇವತ್ತು ನೀವು ಎಳ್ಳು ನೋಡಿರ್ಬೇಕು, ಎಳ್ಳಿನ ಏರಿ ಅಂತೂ ಬಹಳ ಕಡಿಮೆ ಆಗಿದೆ, 10-15 ಸಾವಿರ ರೂಪಾಯಿ ಕುಂಟಲ್ ಅದು. ಈಗೇನು ಇವು ಸಣ್ಣ ಸಣ್ಣ ರೈತರಾದಲ್ಲ, ಇವ್ರು ಯಾವಾಗ ಮಳೆ ಬೇಗ ಆಗುತ್ತೆ ಅವಾಗ ಬಿತ್ತಿ ಅದು ಬಹಳ ಮಳೆ ಆಶ್ರಯದಲ್ಲೇ ಬೆಳೀತಾರೆ, ಅದು ಒಳ್ಳೆ ಇಳುವರಿ ಕೂಡ ತೊಳ್ತಾ ಇದ್ದಾರೆ ರೈತರು. ದೊಡ್ಡ ದೊಡ್ಡ ರೈತರು ಅವ್ರದೇ ಆದಂತಹ ಸಮಸ್ಯೆ ಇರ್ತದೆ. ಮತ್ತೆ ಬೇರೆ ಕ್ರಾಪ್ ರೆಗ್ಯುಲರ್ ಆಗಿ ಮಾನ್ಸೆಟ್ ಆನ್ಸೂನ್ ಆದಾಗೆ ಮಾತ್ರ ಸಾಮಾನ್ಯವಾಗಿ ಬೆಳೆ ಸೋಯಾಬೀನ್ ಆಗಿರ್ಬೋದು ಇಂಥ ಬೆಳೆಗಳನ್ನು ಬೆಳೀತಾರೆ. ಬಟ್ ಸಣ್ಣ ಹಿಡುವಳಿದಾರರೇ ಇದು ಬೇಗ ಮಳೆ ಬಂದಿದ್ದು ಶೇಖರಣೆ ಮಾಡಿಕೊಂಡು ಬಿತ್ತೋದು ಮಾಡೋದು ಬಹಳ 70-80% ಸಣ್ಣ ಹಿಡುವಳಿ ರೈತರೇ ಈ ಎಲ್ಲ ಅಲ್ಪಾವಧಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಬಹಳ ಒಳ್ಳೆ ವಿಚಾರ ಹೇಳಿದ್ರಿ. ಯಾಕಪ್ಪ ಅಂತಂದ್ರೆ ಇಂಥ ಒಂದು ಉದಾಹರಣೆಗಳು ಇದ್ದು ಅಂತಂದ್ರೆ ನಮ್ಮ ರೈತರಿಗೆ ಒಂದು ಸ್ಫೂರ್ತಿ ಬರ್ತದೆ, ಅಲ್ಲಿ ಈ ತರ ಮಾಡ್ತಾ ಇದ್ದಾರೆ, ನಾವು ಅಲ್ಪಾವಧಿ ಬೆಳೆಗಳನ್ನ ಬೆಳೆದು ಈ ನೀರನ್ನ ನಾವು ಉಪಯೋಗ ಮಾಡ್ಕೊಳ್ಬಹುದು ಅನ್ನುವಂತ ಒಂದು ವಿಚಾರ ಏನ್ ಹೇಳಿದ್ರಿ, ಬಹಳ ಒಳ್ಳೆ ವಿಚಾರ. ಡಾಕ್ಟರ್, ಈಗ ನಮ್ಮ ರೈತರಿಗೆ ಜ್ಞಾನ ಬೇಕು ಅನ್ನುವಂತಹ ಒಂದು ವಿಚಾರ ಬಂದಾಗ ತಾವು ಹೇಳಿದ್ರಿ ಕೈಪಿಡಿಗಳನ್ನ, ಆಮೇಲೆ ವಿಶ್ವವಿದ್ಯಾಲಯ ಏನು ಪ್ರಕಟಣೆ ಮಾಡಿದ ಅದನ್ನು ನೋಡಿಕೊಂಡು ಅವರು ಕೃಷಿ ಮಾಡಿದ್ರೆ ಬಹಳ ಒಳ್ಳೇದು ಅನ್ನುವಂಥದ್ದು. ಈಗ ತಮ್ಮಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು ಏನು ಬರ್ತಾವ, ಅದರ ಕೈಪಿಡಿಗಳು ಲಭ್ಯ ಅದಾವ ಹೆಂಗ, ನಮ್ಮ ರೈತರು ಯಾವ ರೀತಿ ಸಂಪರ್ಕ ಮಾಡಬೇಕು ತಮಗೆ ಅಂತ? ಈಗ ನಮ್ಮ ಕಾಲೇಜಿಗೆ ಡೈರೆಕ್ಟ್ ಬಂದ್ರೆ ನಮ್ಮಲ್ಲಿ ತೋಟಗಾರಿಕಾ ವಿಸ್ತರಣಾ ಘಟಕ ಅಂತ ತಿಳ್ಕೊಂಡಿದೆ. ಅದರಲ್ಲಿ ಯಾರ ರೈತ ಬಂದು ಕೇಳಿದ್ರು ನಾವು ತೋಟಗಾರಿಕಾ ಕೈಪಿಡಿ 200 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೇವೆ, ಮತ್ತೆ ಎಲ್ಲಾ ತೋಟಪಟ್ಟಿಗಳು ಬೆಳೆ ಆಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು, ಹಣ್ಣಿನ ಬೆಳೆಗಳಾಗಿರ್ಬೋದು, ಎಲ್ಲಾದ್ರೂ ಅದರ ಬೇಸಾಯ ಬಗ್ಗೆ ತಂತ್ರಜ್ಞಾನದ ಬಗ್ಗೆ ಎಲ್ಲ ಅದರಲ್ಲಿ ಬರೆದಿದ್ದಾರೆ. ನೀವು ಯಾವುದೇ ರೈತರು ಫೋನ್ ಮಾಡಿ ಕೇಳಿದ್ರು ಅಥವಾ ಇಲ್ಲೇ ಬಂದು ನೀವು ಕಲೆಕ್ಟ್ ಮಾಡಬಹುದು. ಅದು ಅಲ್ಲೇ ಬೀದರ್ದಲ್ಲಿ ಇನ್ನ ಕೃಷಿ ವಿಜ್ಞಾನ ಕೇಂದ್ರ ಕೂಡ ಇದೆ. ಅಲ್ಲಿ ಈಗ ಬೇರೆ ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂತಹ ಕೈಪಿಡಿಗಳು ಮತ್ತೆ ತಾಂತ್ರಿಕ ಕೈಪಿಡಿಗಳು ಕೂಡ ನೀವು ಹತ್ರ ಅವರ ತೆಗೆದುಕೊಳ್ಬಹುದು. ಮತ್ತೆ ನಾನು ಇವತ್ತಿಗೆ ನೋಡಿರ್ಬೇಕು, ನೀವು ರೈತರು ದನ ಕರುಗಳನ್ನು ಸಾಕೋದು ಮರಿಬಾರ್ದು. ಈಗ ನಾವೇನಾಗಿದೆ, ಈಗ ನಾನು ಒಬ್ಬ ರೈತನೇ, ರೈತನ ಮಗನೇ, ಈಗ ನನಗೆ ಇಲ್ಲ ಈಗ FIM, ಈಗೇನು ಸಗಣಿ ಗೊಬ್ಬರ ಬೇಕಂದ್ರೆ ಒಂದು 60-70 ಕಿಲೋಮೀಟರ್ ಬೀದರ್ಲಿಂದ ನಮ್ಮೂರಿಗೂ ಯಾವ ಪರಿಸ್ಥಿತಿ ಅಂತ ಬಂದಿದೆ. ಅದು ಈಗ ಬಂಗಾರಕ್ಕಿಂತ ಕಾಸ್ಟ್ಲಿ ಆಗಿದೆ. ಈಗ ನೀವು ಒಂದು ಟ್ರ್ಯಾಕ್ಟರ್ ನಾವು ಗೊಬ್ಬರ ಖರೀದಿ ಒಳ್ಳೆ ಗೊಬ್ಬರ ಖರೀದಿ ಮಾಡ್ಬೇಕಂದ್ರೆ 3,000 ಕೆಳಗಡೆ ಎಲ್ಲಿ ಸಿಗಲ್ಲ ನಿಮಗೆ. ಅದಕ್ಕಿಂತವೆಲ್ಲ ರೈತರೇ ನೀವು ಎಲ್ಲ ಒಂದು ಒಗ್ಗಟ್ಟಾಗಿ ನಿಮ್ ನಿಮ್ಮ ಅಣ್ಣತಂದಿರೇ ಕೂಡಿ ಒಟ್ಟಿಗೆ ಸಾಕಿ ಒಟ್ಟಿಗೆ ಅವುಗನ್ನ ಮೇಯಿಸೋದು ಮಾಡಿದ್ರೆ ನಿಮಗೆ ಉಪಯೋಗ ಆಗುತ್ತೆ. ನೀವೇನೇ ಊಟ ತಿಂಡಿ ಮನೆ ಬೇರೆ ಮಾಡಿದ್ರು ದನ ಕರುಗಳು ಕುರಿಗಳು ಒಟ್ಟಿಗೆ ಸಾಕಿದ್ರೆ ನಿಮ್ಮ ಲೇಬರ್ಲಿಂದ ಉಳಿತಾಯ ಆಗುತ್ತೆ, ಮತ್ತೆ ಅದೇ ಗೊಬ್ಬರನ್ನ ನಿಮ್ಮ ಭೂಮಿ ತಾಯಿಗೆ ಹಾಕ್ಬೋದು. ಈಗೆಲ್ಲನೂ ನಾವು ಹೊರಗಡೆ ಖರೀದಿ ತಂದು ನಾವು ಹಾಕಿದ್ರೆ ನಾವು ರೈತರಿಗೆ ಏನು ಉಳಿಯಲ್ಲ. ದಯವಿಟ್ಟು ನಾ ರೈತರಲ್ಲಿ ವಿನಂತಿ ಮಾಡ್ಕೋತೀನಿ, ಆದಷ್ಟು ಎತ್ತುಗಳು ಇಡ್ರಿ, ದನ ಕರುಗಳು ಇಡ್ರಿ, ಈಗೇನು ಟ್ರ್ಯಾಕ್ಟರ್ಲಿಂದ ಉಳುಮೆ ಮಾಡೋ ಪದ್ಧತಿಯನ್ನು ಕಡಿಮೆ ಮಾಡ್ರಿ. ಯಾಕಂದ್ರೆ ಫ್ಯೂಯಲ್ ಕಾಸ್ಟ್ ಡೀಸೆಲ್ ಭಾಳ ಪ್ರತಿ ದಿವಸಕ್ಕೆ ರೇಸ್ ಆಗ್ತಾ ಇದೆ. ಆ ರೇಟಿಗೆ ನೀವು ಮೇಂಟೈನ್ ಮಾಡೋದಕ್ಕೆ ನಿಮಗೆ ಆ ಇಳುವರಿಗೆ ನಿಮಗೇನು ಉಳಿಯಲ್ಲ. ಬೆಳೆಸಿದ್ದೆಲ್ಲ ಉಳುಮೆದಲ್ಲೇ ಹಾಕುವ ಪರಿಸ್ಥಿತಿ ಕಾಲ ಬಂದಿದೆ ಆಲ್ರೆಡಿ. ದಯವಿಟ್ಟು ಈ ವೈಜ್ಞಾನಿಕ ಪದ್ಧತಿಯಲ್ಲಿ ಸಾಕಷ್ಟು ಈಗ ಯಾರಾದರೂ ಈ ತರಕಾರಿ ಬೆಳೆಗಳು ಹಸ್ತರ ಅಂದ್ರೆ ಈಗ ನಾವೆಲ್ಲ ಬೀದರ್ ಸುತ್ತಮುತ್ತ ನೋಡ್ತಿದ್ದೇವೆ, ಪ್ರತಿಯೊಬ್ಬರನ್ನು ಪಾಲಿಥೀನ್ ಮಲ್ಚ್ ಮಾಡಿ ಎತ್ತರದ ಬೋದ್ ಮಾಡಿ ಹಸ್ತಾ ಇದ್ದಾರೆ. ಅದರಿಂದ ಎಷ್ಟೋ ನೀವು ಕಳೆ ನಿಯಂತ್ರಣ ಮಾಡಬಹುದು. ಮತ್ತು ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ಕೊಡ್ತಾ ಇದ್ದಾರೆ ತೋಟಗಾರಿಕೆ ಬೆಳೆಗಳಿಗೆ. 90% ಡ್ರಿಪ್ ಹನಿ ನೀರಾವರಿ ಕೊಡ್ತಾ ಇದ್ದಾರೆ, ಅಂತ ಡ್ರಿಪ್ ಲೈನ್ ಅನ್ನು ಅಳವಡಿಸ್ರಿ. ಅವೆಲ್ಲ ಹಾಕಿದ ತಕ್ಷಣನೇ ನೀವು ಒಂದು ಬೆಳೆ ಎರಡು ಬೆಳೆ ಮಡಿಚಿಡಬೇಡ್ರಿ, ಅದನ್ನ ಮೇಂಟೈನ್ ಮಾಡ್ರಿ. ಮೇಂಟೈನ್ ಮಾಡಿ 5-6 ವರ್ಷಗಳನ್ನು ಉಪಯೋಗಿಸಿಕೊಂಡಾಗ ಮಾತ್ರ ಅದು ನಿಮಗೆ ಖಂಡಿತ ಲಾಭದಾಯಕ ಆಗುತ್ತೆ. ಸರ್ಕಾರದಿಂದ ಏನು ಸೌಲಭ್ಯ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಾವ ಅದು ಒಳ್ಳೆ ರೀತಿಯಿಂದ ಸದುಪಯೋಗ ಪಡಿಸ್ಕೊಂಡ್ರೆ ಖಂಡಿತ ನಿಮಗೆ ಈ ಕೃಷಿಯಿಂದ ಲಾಭದಾಯಕವಾಗಿರ್ತೀರಿ. ಲಾಭದಾಯಕ ಇರಲಿಲ್ಲ ಅಂದ್ರೂ ಸಾಲ ಮಾಡಲಾರ್ದಂಗ ನಿಮ್ಮ ಹಿರಿಯರಿದ್ದ ಆಸ್ತಿಯನ್ನ ಉಳಿಯರಿಟ್ಕೊಂಡು ಹೋಗ್ತೀರಂತ ನಾ ಈ ಸಂದರ್ಭದಲ್ಲಿ ಹೇಳ್ಬೋದು. ಡಾಕ್ಟ್ರೆ, ತಾವು ನಮ್ಮ ರೈತರಿಗೆ ಹಣ್ಣಿನ ಸಸಿಗಳ ಬಗ್ಗೆ ಹೇಳಿದ್ರಿ. ಈಗ ಯಾರಾದರೂ ಹಣ್ಣಿನ ಬೆಳೆಗಳನ್ನು ಬೆಳಿಬೇಕು ಅನ್ನುವಂಥವ್ರು ಯಾವಾಗ ತಮಗೆ ಸಂಪರ್ಕ ಮಾಡಬೇಕು, ಮತ್ತೆ ಇಷ್ಟು ಹಣ್ಣಿನ ಸಸಿಗಳು ನಾವು ಬೇಕಾಗಿದ್ದಾವ, ಈ ತಳಿಯ ಸಸಿಗಳು ಬೇಕು ಅನ್ನುವಂತಹ ಒಂದು ಡಿಮ್ಯಾಂಡ್ ಏನದ, ಬೇಡಿಕೆ ಏನದಲ್ಲ, ಅದು ಯಾವಾಗ ಕೊಡಬೇಕಂತೀರಿ ಅವರು? ಈಗ ರೈತರು ಇವಾಗ ಬಂದು ಕೊಡಬಹುದು. ಇವಾಗ ಬಂದು ನೀವು ಬೇಡಿಕೆ ಕೊಡದೇ ಇದ್ರು ನಾವು ಸುಮಾರು 1000 ಸಸಿಗಳನ್ನು ತಯಾರಿಸಿದ್ದೇವೆ. ಈ ಮ್ಯಾಗೋದಲ್ಲಿ ಬೇಕು ಕೇಸರ್ ಬಹಳ ಡಿಮ್ಯಾಂಡ್ ಇದೆ. ನಾವು ಆಲ್ರೆಡಿ 10,000 ಸಸಿಗಳನ್ನು ನಾವು ಗ್ರಾಫ್ಟಿಂಗ್ ಮಾಡಿಸಿದ್ದೇವೆ. ಈಗ ಅದು ಮುಂದೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡು ಇಲ್ಲಿಗೆ ಬಂದು ರೈತರು ಹೋಯ್ತಾರ. ಮತ್ತೆ ಸುವಾಸನೆ ಅನ್ನ ತಗೊಂಡು ಕರಿಬೇವು ಈಗ ನೀವು ಮಾರ್ಕೆಟಲ್ಲಿ ಕೇಳ್ಬೋದು, ಈಗ 100-150 ರೂಪಾಯಿ ಕೆಜಿ ಆಗಿದೆ, ಸಿಗ್ತಾ ಇಲ್ಲ ಅದು. ಆದ್ರೂ ಸಸಿಗಳು ಸಿಗ್ತಾವ. ಮತ್ತೆ ನಿಂಬೆಹಣ್ಣಿನ ಸಸಿಗಳು ಕೂಡ ನಾವು ತಯಾರಿಸ್ತಾ ಇದ್ದೀವಿ. ಮತ್ತೆ ಅತಿ ಮುಖ್ಯವಾಗಿ ಜಮ್ನಿರಳೆ ಅಂತ ಕೇಳಿರ್ಬೋದು. ಅದು ಎಲ್ಲ ಈಗ ಮೆಡಿಸಿನಲ್ ವ್ಯಾಲ್ಯೂ ಗೊತ್ತಾಗಿದೆ. ಸಾಕಷ್ಟು ಸಿಟಿಯಲ್ಲಿ ಇರ್ತಕ್ಕಂತ ನಮ್ಮ ನಾಗರಿಕರು ಬಹಳ ಡಿಮಾಂಡ್ ಮಾಡಿ 100-150 ರೂಪಾಯಿ ಕೆಜಿ ಕೊಟ್ಟನು ಆ ಹಣ್ಣನ್ನು ಸೇವನೆ ಮಾಡ್ತಾ ಇದ್ದಾರೆ. ಅವು ಜಾಮೂನ್ ಸೀಡ್ಲಿಂಗ್ ಕೂಡ ನಾವು 5,000-6,000 ಮಾಡ್ತಾ ಇದ್ದೀವಿ. ನೀವು ಹೆಚ್ಚಿಗೆ ಬೇಕಂದ್ರೂ ನಾವು ಮಾಡಿಕೊಡ್ತಿದ್ದೇವೆ. ಅದೇ ತರಹದ ಜಾಪಳ ಹಣ್ಣು ಅಂತ ನಾವು ಲೋಕಲ್ ಭಾಷೆ ಅಂತೀವಿ, ಅದು ಕೂಡ ಔಷಧಿ ಗುಣಧರ್ಮಗಳನ್ನು ಉಳಿದೆ. ಈ ಎಲ್ಲರೂ ಜಾಪಳ ಹಣ್ಣಿನ ಗಿಡನ್ನ ಆಸ್ ಎ ಕಮರ್ಷಿಯಲ್ ಕ್ರಾಪ್ ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇದ್ದಾರೆ. ನಾವೆಲ್ಲ ಚಿಕ್ಕವರಿದ್ದಾಗ ಎಲ್ಲ ಹೊಲ ಸುತ್ತ ದಂಡಿಗೆ 3-4 ಗಿಡ ಇರ್ತೀವಿ, ಅದರ ಒಂದು 1/2 ಮಂಗೆ ತಿಂತೀವಿ, 1/2 ನಾವು ತಿಂತಿದ್ದೇವೆ. ಹಂಗಾಗಿಲ್ಲ ಅದು. ಈಗ ಈ ಜಾಪಳ ಹಣ್ಣು ಸಿಟಿಯಲ್ಲಿ 100-120 ರೂಪಾಯಿ ಕೆಜಿನೂ ಮಾರ್ತಾ ಇದೆ. ಅದ್ರ ಸಸಿ ಕೂಡ ನಾವು ತಯಾರಿಸ್ತಾ ಇದ್ದೀವಿ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ನುಗ್ಗೆ ಗಿಡ, ಡ್ರಮ್ ಸ್ಟಿಕ್ ಅಂತ ನಾವು ಇಂಗ್ಲೀಷ್ನಲ್ಲಿ. ಅದ್ರದ್ದಂತೂ ಅದ್ರ ಎಲೆನೂ ಉಪಯೋಗ ಆಗ್ತಾ ಇದೆ, ಅದರ ಕಾಯಿನೂ ಉಪಯೋಗ ಆಗ್ತಾ ಇದೆ. ಅದು ಕೂಡ ನಾವು ಸಸಿ ನೀವು ಆರ್ಡರ್ ಕೊಟ್ಟರು ಮಾಡ್ತಾ ಇದ್ದೀವಿ. ಅದು ನಾವು ಬೀಜ ಬೇಕಂದ್ರೆ 2,500 ರೂಪಾಯಿಗೆ 1 ಕಿಲೋ ಬೀಜ ನಮ್ಮ ಯೂನಿವರ್ಸಿಟಿಯಲ್ಲಿ ಸಿಗ್ತಾವ. ನೀವು ಸಸಿ ಮಾಡಿ ಕೊಡ್ದು 30 ದಿವಸ ಅಡ್ವಾನ್ಸ್ ಹೇಳಿದ್ರೆ ಅದು ಕೂಡ ನಾವು ಸಸಿ ಮಾಡಿ ಕೊಡ್ತಿದ್ದೇವೆ. ಅದ್ರ ಉಪಯೋಗ ತಾವು ಪಡ್ಕೊಳ್ಬಹುದು. ಅಂದ್ರೆ ಹಣ್ಣಿನ ಸಸಿಗಳಾಗಿರ್ಬೋದು ಅಥವಾ ಈ ತರಕಾರಿಗಳು ಎಲ್ಲ ತಮ್ಮಲ್ಲಿ ಲಭ್ಯ ಅದಾವ. ಅಂದ್ರೆ ಎಲ್ಲಿ ತನಕ ಅಂತಂದ್ರೆ ಮೇ ಕೊನೆವರೆಗೂ ಅವರು ಹೇಳ್ಬೋದಾ ಅಥವಾ ಇನ್ನೂ ಟೈಮ್ ಅದನ್ನ ಅವರಿಗೆ? ಅಲ್ಲ, ಇನ್ನೂ ಟೈಮ್ ಇದೆ. ನಮಗಿಂತ ಎಷ್ಟು ಬೇಕಂತ ತಿಳ್ಕೊಂಡು ಹೇಳಿದ್ರೆ ಎಸ್ಪೆಷಲಿ ಇಂಥ ನುಗ್ಗೆ ಗಿಡ ಅಂತವು ಬಹಳ ಡೆಲಿಕೇಟ್ ಇರ್ತಾವು. ನೀವು ಆರ್ಡರ್ ಕೊಟ್ಮೇಲೆ 40-45 ದಿವಸ ಕೊಯ್ಬೇಕು. ಹಂಗೆ ಬಿಟ್ರೆ ಅಂದ್ರೆ ಏನಾಗುತ್ತೆ, ಅದು ಮುರಿತಾವ, ಅದು ಹೋಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಪ್ರಾಬ್ಲಮ್ ಆಗುತ್ತೆ. ಉಳಿಕಿದ ಏನು ಗಿಡಗಳಾದ್ರೆ ಅವು ಗಟ್ಟಿ ಇರ್ತಾವ. ನೀವು ಜೂನ್ನಲ್ಲಿ ಬಂದು ಕೇಳಿದ್ರು ನಾವು ಕೊಡ್ತಿದ್ದೇವೆ. ಇನ್ನೂ ಹೆಚ್ಚಿಗೆ ಡಿಮಾಂಡ್ ಬೇಕಂದ್ರೂ ನಾವು ತಯಾರಿಸಿ ನಿಮ್ಗೆ ಕೊಡ್ತಿದ್ದೇವೆ. ಡಾಕ್ಟರ್, ಈಗ ಒಂದ್ ಸ್ವಲ್ಪ ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಅದ. ಈಗ ನಮ್ಮ ಸನ್ನಿವೇಶವನ್ನು ನೋಡಿದ್ರೆ ಇತ್ತೀಚಿನ ದಿವಸದೊಳಗೆ ಕೃಷಿ ಮತ್ತು ತೋಟಗಾರಿಕೆ ಈ ಏನು ಪದವಿ ಕೋರ್ಸ್ಗಳದಾವ ಇದಕ್ಕೆ ಸಾಕಷ್ಟು ಬೇಡಿಕೆ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅನೇಕರು ತಮ್ಮ ಮಕ್ಕಳನ್ನ ಈ ಕೋರ್ಸ್ಗಳಿಗೆ ಕಳಿಸಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಇದಕ್ಕಾಗಿ ಕಾಯ್ತಾ ಇರ್ತಾರೆ. ಇಂಥವರಿಗೆ ತಮ್ಮ ಸಲಹೆ ಏನು? ಆಮೇಲೆ ಯಾವ ರೀತಿಯಲ್ಲಿ ಪದವಿ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗ್ತದೆ, ಯಾವ್ಯಾವ ಅರ್ಹತೆಗಳು ಇರಬೇಕಾಗ್ತದೆ, ಯಾವಾಗ ಶುರು ಆಗ್ತದೆ ಇದೆಲ್ಲ ಪ್ರಕ್ರಿಯೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಇದು ರೈತರ ಮಕ್ಕಳಿಗೆ ಬೇಕಾದಂತ ವಿಷಯ. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟು 2008 ಸ್ಥಾಪನೆ ಆಯಿತು. ಅದು ಸ್ಥಾಪನೆ ಆಗಿ ಇದು ರಾಜ್ಯಾದ್ಯಂತ ಇದೆ, 27 ಜಿಲ್ಲೆಯಲ್ಲಿ ಒಳಪಟ್ಟಿದೆ. ಮತ್ತೆ ಇದರ ಕೆಳಗಡೆ 8 ಕಾಲೇಜುಗಳಿದೆ, ತೋಟಗಾರಿಕಾ ಮಹಾವಿದ್ಯಾಲಯ ಕಾಲೇಜು, ಅದು ಬೀದರ್ನಲ್ಲಿ ಕೂಡ ಒಂದಿದೆ. ಬೀದರ್ ನಮ್ಮ ವಿಶ್ವವಿದ್ಯಾಲಯ ಸ್ಥಾಪನೆ ಆಗೋದಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿದೆ 2007. ಈಗ ಸಾಕಷ್ಟು ಹುಡುಗರು ಕಾಲೇಜ್ ಬಗ್ಗೆ ಆಯಿತು, ಈ ಡಿಗ್ರಿ ಬಗ್ಗೆ ಆಯಿತು, ಸಾಕಷ್ಟು ಅಡ್ಮಿಷನ್ ಬರ್ತಾ ಇದ್ದಾರೆ. ಅವಾಗೆಲ್ಲ 30-40 ಹುಡುಗರು ಸೇರ್ತಿದ್ರು. ಈಗ ಡಿಮಾಂಡ್ ನಾವು 100 ಸೀಟ್ ಹಿಡಿದ್ರು ಕೂಡ 100 ಹುಡುಗರು ಬರ್ತಾ ಇದ್ದಾರೆ. ಈಗ ಎಲ್ಲಾ ಕಾಲೇಜಿನಲ್ಲೂ 75 ಸೀಟ್ ಅಂತೂ ನಾವು ತಗೊಂಡೇ ತೋತೀವಿ. ಮೇನ್ ಕ್ಯಾಂಪಸ್ ಬಾಗಲಕೋಟೆಯಲ್ಲಿ ಮಾತ್ರ 150 ಸೀಟನ್ನು ನಾವು ತೋತಾ ಇದ್ದೀವಿ. ಇದು ಪ್ರಕ್ರಿಯೆ ಹೆಂಗಿದೆ ಅಂದ್ರೆ, ಇದನ್ನು ಕೂಡ BSc ಹಾರ್ಟಿಕಲ್ಚರು, ಇದೊಂದು ಪ್ರೊಫೆಷನಲ್ ಡಿಗ್ರಿ ಆಗಿದೆ. ಇದು ಹೆಂಗೆ ನೀವು MBBS ಇಂಜಿನಿಯರಿಂಗ್ ಕೋರ್ಸ್ ಹೆಂಗಿದೆ, ಅದೇ ಥರ ಇದನ್ನು ಕೂಡ ನಮ್ಮ ಘನ ಕರ್ನಾಟಕ ಸರ್ಕಾರ, ಇದು BSc ಹಾರ್ಟಿಕಲ್ಚರ್ ಆಗಿರ್ಬೋದು, BSc ಕೃಷಿ ಆಗಿರ್ಬೋದು, ಇದನ್ನು ಒಂದು ಪ್ರೊಫೆಷನಲ್ ಡಿಗ್ರಿ ಅಂತ ಕನ್ಸಿಡರ್ ಆಗಿದೆ. ಈಗೇನು PUC PCMB ಅಂತೀವಲ್ಲ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿನೇ ತಗೊಂಡಿರ್ಬೇಕು, ತಗೊಂಡು CET ಕೂತಿರ್ಬೇಕು. ಮತ್ತೆ ಯಾರು CET ಕುಂದ್ರಲಿಲ್ಲ ಅವ್ರಿಗೆ ಬರಲ್ಲ, CET ಕಂಪಲ್ಸರಿ ಕುಂದಿರ್ಬೇಕು. ಮತ್ತೆ ಈಗ ನಮ್ಮ ಭಾಗದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದವ್ರಿಗೆ ಏನಿದೆ 371J ಸರ್ಟಿಫಿಕೇಟ್ ನೀವು ಮಾಡಿಸ್ಬೇಕು. ಅವರಿಗೆ 80% ಸೀಟ್ ಏನು, ನಾವೇನು ಕಲ್ಯಾಣ ಕರ್ನಾಟಕ ಕಾಲೇಜುಗಳಿದಾವಲ್ಲ ಬೀದರ್ ಮತ್ತೆ ಕೊಪ್ಪಳದಲ್ಲಿ, ಶೇಕಡ 80% ಸೀಟು ನಮ್ಮ ಮೀಸಲಾತಿ ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆ ಇದೆ. ಈಗ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಿದೆ, ಮೊದಲ ನಾವು ಕಲಿಯುವಾಗೆಲ್ಲ ರೈತರ ಮಕ್ಕಳಿಗೆ ಅಂದ್ರೆ ಒಂದು 5% ಸೀಟ್ ಅಷ್ಟೇ ರಿಸರ್ವೇಷನ್ ಇತ್ತು. ಇವಾಗ 50% ರಿಸರ್ವೇಷನ್ ಅನ್ನ ರೈತರ ಮಕ್ಕಳಿಗೆ ಇಟ್ಟಿದ್ದಾರೆ. ರೈತರ ಮಕ್ಕಳು ಹೆಂಗಾಗಬೇಕಂತಂದ್ರ, ಅವರಿಗೆ ಹೊಲ ಇರಬೇಕು, ಅವರು ಮುಖ್ಯ ಇನ್ಕಮ್ ಅನ್ನ ಕೃಷಿಯಿಂದ ಇರಬೇಕು, ಮತ್ತೆ ಫಾರ್ಮ್ ಲೇಬರ್ ಮಕ್ಕಳಿಗೆ ಕೂಡ ಅದ್ರ ಕೂಟದಲ್ಲೇ ಬರುತ್ತೆ. ಇವನ್ ನಾವು ನೌಕರಿಯಲ್ಲಿದ್ದೇವೆ, ನಮ್ಮ ಆದಾಯ ನಮ್ಮ ಕೃಷಿ ಆದಾಯನೇ ಜಾಸ್ತಿ ಇದ್ರೂ ಕೂಡ ಅವರು ಕೂಡ ರೈತರ ಮಕ್ಕಳಾಗಿ ಆಗಿರ್ತಾರೆ. ಅದರಲ್ಲಿ 50% ರಿಸರ್ವೇಷನ್ ಅನ್ನ ರೈತರ ಮಕ್ಕಳಿಗಾಗಿ ಇಟ್ಟಿದೆ. ದಯವಿಟ್ಟು ಇದು 4 ವರ್ಷದ ಕೋರ್ಸು, ಒಳ್ಳೆ ಅನುಭವ ಬರುತ್ತೆ. ಹಿಂದೆ ಎಲ್ಲ ಯಾರು ಹೆಣ್ಮಕ್ಕಳಿಗೆ ಯಾರು ಕಳಿಸ್ತಿದ್ದಿಲ್ಲ, ಈಗ ನೀವು ಪ್ರತಿಯೊಂದು ತೋಟಗಾರಿಕೆ ಕಾಲೇಜ್ಗೆ ಹೋಗಿ, ಕೃಷಿ ಕಾಲೇಜ್ಗೆ ಹೋಗ್ಲಿ, ನಮ್ಮ ತೋಟಗಾರಿಕಾ ಕಾಲೇಜಿನಲ್ಲಿ ಶೇಕಡ 60% ಅಷ್ಟು ಹೆಣ್ಮಕ್ಕಳೇ ಇದ್ದಾರೆ, 40% ಮಾತ್ರ ಹುಡುಗರು ಇದ್ದಾರೆ. ಮತ್ತೆ ಈ ಜಾಬ್ ಮುಗಿಸಿದ ಮೇಲೆ ಒಳ್ಳೊಳ್ಳೆ ಈ ನಬಾರ್ಡ್ ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, NGOಗಳಾಗಿರ್ಬೋದು, ಸಾಕಷ್ಟು ಬ್ಯಾಂಕ್ಗಳಾಗಿರ್ಬೋದು, ಅವರಿಗೆ ಒಂದು ಲೋನ್ ಕೂಡ ವ್ಯವಸ್ಥೆ, ಮತ್ತೆ ಅವರೇ ಸೆಲ್ಫ್ ಎಂಟರ್ಪ್ರಿನರ್ ಆಗ್ಬೇಕನ್ನೋ, ಸ್ವಾವಲಂಬಿ ಆಗ್ಬೇಕನ್ನೋದು ಕೂಡ ಸಾಕಷ್ಟು ಸಹಾಯ ಮಾಡ್ತಾ ಇದೆ. ಮತ್ತೆ ಅದು ಅಲ್ಲದೆ ಬೇಡಪ್ಪ, ನಾವೆಲ್ಲ ಸರ್ಕಾರಿ ನೌಕರಿಗೆ ಹೋಗ್ತೀನಿ ಅಂದ್ರೆ ನೀವು ಬ್ಯಾಂಕ್ಗಳಲ್ಲಿ ಸೇವೆ ಸಲ್ಲಿಸಬಹುದು, ಈಗ ನಿಮ್ಮಂಗ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೂಡ ಸೇವೆ ಸಲ್ಲಿಸಬಹುದು, ಮತ್ತೆ ದೂರದರ್ಶನದಲ್ಲಿ ಕೂಡ ಸೇವೆ ಸಲ್ಲಿಸಬಹುದು. ಮೊನ್ನೆ ನಮ್ಮ ಸ್ಟೂಡೆಂಟೆ, ಅವಳು ಉತ್ತರ ಪ್ರದೇಶದ ಹುಡುಗಿ, ಇಲ್ಲೇ ಬೆಂಗಳೂರಲ್ಲೇ ಪೇರೆಂಟ್ಸ್ ಇರೋದು ಓದಿ MSc ಸಾಯಿಲ್ ಸೈನ್ಸ್ ಮಾಡಿ ಈಗ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾಲ್ಲಿ ಅಸಿಸ್ಟೆಂಟ್ ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಹೋಗಿದ. ಆ ಥರ ಎಷ್ಟೋ ನಮ್ಮ ವಿದ್ಯಾರ್ಥಿಗಳು IAS ಆಗಿದ್ದಾರೆ, IPS ಆಗಿದ್ದಾರೆ, ಅಗ್ರಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಡೈರೆಕ್ಟರು, ಫೀಲ್ಡ್ ಆಫೀಸರ್. ಈ ಮೊನ್ನೆ ರೀಸೆಂಟ್ ಆಗಿ ನಮ್ಮ ಕಾಲೇಜ್ಲಿಂದೇ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಅಂತ ತಿಳ್ಕೊಂಡು ಒಂದು 8 ಜನ ಹುಡುಗರು ಸೆಲೆಕ್ಟ್ ಆಗಿದ್ದಾರೆ. ಮತ್ತು ಸಾಕಷ್ಟು ಪ್ರೈವೇಟ್ ಕಂಪನಿಯಲ್ಲಿ ಅಲ್ಲಿ ಕೂಡ ನಾವು ಮಾಡಬಹುದು. ಇಲ್ಲ ಅವ್ರದೇ ಜಮೀನು ಇತ್ತಂದ್ರೆ ಸ್ವಂತ ನೀವೇ ಬ್ಯಾಂಕಿಂದ ಒಂದು ಸಾಲ ಅದೆಲ್ಲ ತಗೊಂಡು ನೀವೇ ಗ್ರೋವರ್ ಆಗ್ಬೋದು, ಮತ್ತೊಬ್ಬರಿಗೆ ನೌಕರಿ ಕೊಡತಕ್ಕಂಥರು ಆದರೆ ಎಷ್ಟೋ ಜನ. ಇದು ಒಂದು ಒಳ್ಳೆ ಕೋರ್ಸು. ಈಗೇನು ನೀವು BE ಮೆಡಿಕಲ್ಗೆ ಏನು CET ಓದ್ತಿರೋ, NEET ಓದ್ತಿರೋ, ಅದೇ ಟೈಪ್ ಇದು ಓದಿ, ಇದು ಮಾತ್ರ CET ಮುಖಾಂತರ ಸೀಟ್ ಅಲಾಟ್ ಆಗುತ್ತೆ. ನೀವು ಫಾರ್ಮ್ ತುಂಬುವಾಗ ಮಾತ್ರ ಬಹಳ ಹುಷಾರಾಗಿ ತುಂಬಬೇಕು. ಮತ್ತಲ್ಲಿ 371J ಬರ್ತಿತ್ತಂದ್ರೆ ಸರ್ಟಿಫಿಕೇಟ್ ಇತ್ತಂದ್ರೆ ಅದು ಕರೆಕ್ಟ್ ನಂಬರ್ ಹಾಕಿರ್ರಿ. ಮತ್ತೆ ರೈತರ ಮಕ್ಕಳಿದ್ವಿ ಅಂದ್ರೆ ಮೊದಲೇ ಮಾಡಿಸ್ಬಿಟ್ಟು ಅದರೂ ಕೂಡ ನಂಬರ್ ಹಾಕಿದ್ರೆ ಮಾತ್ರ ಖಂಡಿತ ನಿಮ್ಗೆ ಸೀಟ್ ಸಿಗುತ್ತೆ ಒಳ್ಳೆ ಸ್ಕೋರ್ ಮಾಡಿದ್ರೆ. ಇದು ಒಂದು ಒಳ್ಳೆ ಕೋರ್ಸು, ರೈತರ ಮಕ್ಕಳಿಗೆ ನಿಜವಾಗಲೂ ಸರ್ಕಾರ ಮುಂದಾಲೋಚನೆ ಇಟ್ಕೊಂಡು ಬಹಳ ಪ್ರೋತ್ಸಾಹ ಕೊಡ್ತಾ ಇದೆ. ಮತ್ತೆ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ರೈತರ ಮಕ್ಕಳಿಗೆ ಏನಾದರೂ ಒಂದು ಸಹಾಯ ಮಾಡಬೇಕಂತ ತಿಳ್ಕೊಂಡು 1000 ಕೋಟಿ ಫೆಲೋಶಿಪ್ಗಾಗಿ ಇಟ್ಟಿದ್ದಾರೆ. ಸಾಕಷ್ಟು ವಿದ್ಯಾಸಿರಿ ಫೆಲೋಶಿಪ್ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ರೈತರ ಮಕ್ಕಳಿಗೆ 10-15,000 ರೂಪಾಯಿ ಫೆಲೋಶಿಪ್ ಕೊಡುವಂಗೆ ಮಾಡಿದ್ದಾರೆ. ಇದು ಯಾವ ರಾಜ್ಯದಲ್ಲಿ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ, ಅದು ನಮ್ಮ ಕರ್ನಾಟಕ ರಾಜ್ಯ. ಇದು ಒಂದು ಒಳ್ಳೆ ರಾಜ್ಯ, ಶಾಂತಿಪ್ರಿಯ ರಾಜ್ಯ, ಒಳ್ಳೆ ಆಡಳಿತ ಕೊಡುವಂತಹ ರಾಜ್ಯ. ಯಾವುದೇ ಸರ್ಕಾರ ಬಂದರೂ ಶಾಂತಿ ಸೌಹಾರ್ದತೆ ಇರುತ್ತೆ. ಮತ್ತೆ ರೈತರ ಪರವಾಗಿ ಅನೇಕ ನಮ್ಮ ರಾಜಕೀಯ ನಾಯಕರು ಚಿಂತನೆ ಮಾಡ್ತಾ ಇದ್ದಾರೆ ಅಂದರೆ ಆದಷ್ಟು ರೈತರಿಗೆ ಒಳ್ಳೆ ರೀತಿಯಿಂದ ಯೋಜನೆಗಳಾಗಿದೆ. ಆ ಯೋಜನೆಗಳನ್ನು ಕೂಡ ಮುಂದೆ ಕಂಟಿನ್ಯೂ ಆಗ್ತಾ ಇದೆ. ಇದು ಒಂದು ವಿದ್ಯಾಸಿರಿ ಅಂತ 1000 ಕೋಟಿ ಕೊಟ್ಟು ಸಾಕಷ್ಟು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಒಂದಿಲ್ಲ ಒಂದು ಫೆಲೋಶಿಪ್ ಬರುವ ರೀತಿಯಲ್ಲಿ ಈ ಸರ್ಕಾರ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂದ್ರೆ ಸಾಕಷ್ಟು ಅವಕಾಶಗಳು ನಮ್ಮ ಕೃಷಿ ಮಾಡದಂಥವರಿಗೆ, ತೋಟಗಾರಿಕೆ ಮಾಡದಂಥವರಿಗೆ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯವನ್ನು ಬೆಳಗಬಲ್ಲ ಎಲ್ಲ ಅವಕಾಶಗಳು ಈ ಕೋರ್ಸ್ ಮಾಡೋದ್ರಿಂದ ಅದಾವ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. ಈಗ ಯಾರಾದರೂ ತಮ್ಮ ಜೊತೆಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನ್ನೋಂಥವ್ರು ಸಂಪರ್ಕ ಮಾಡಬೇಕಾದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ ಸರ್? ನಂಬರ್ ಕೊಡ್ರಿ, ದೂರವಾಣಿ ಸಂಖ್ಯೆ 9964149 03. ಡಾಕ್ಟರ್ ಎಸ್ ವಿ ಪಾಟೀಲ್ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9964149903. ಈ ನಂಬರ್ ಅನ್ನ ತಾವು ಕಚೇರಿ ಸಮಯದೊಳಗೆ ಸಂಪರ್ಕಿಸಿ ತಮ್ಮ ವಿಚಾರಗಳನ್ನ ಕೇಳ್ಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಎಸ್ ವಿ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ವಿಷಯಗಳ ಬಗ್ಗೆ ತಾವು ಮನದಟ್ಟು ಮಾಡಿಕೊಟ್ಟಿದ್ದೀರಿ. ವಿಶೇಷವಾಗಿ ಈ ಸಂದರ್ಭದೊಳಗೆ ನಮ್ಮ ರೈತರು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಸುಳಿವುಗಳನ್ನು ಕೊಟ್ಟಿದ್ದೀರಿ. ಅದರ ಜೊತೆಗೆ ಯಾವ ರೀತಿ ನಾವು ನಮ್ಮ ಕೃಷಿಯನ್ನ ಪ್ಲಾನ್ ಮಾಡಿಕೊಂಡ್ರೆ ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಲೆ ಬರಬಹುದು, ಮತ್ತು ಸಂಪನ್ಮೂಲಗಳನ್ನು ಯಾವ ರೀತಿ ನಾವು ಸಮರ್ಥವಾಗಿ ಬಳಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀರಿ. ಅಲ್ಲದೆ ಮುಂದೆ ಏನು ಭವಿಷ್ಯದ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಯಾವ ರೀತಿಯಾಗಿ ಈ ಪದವಿ ಕೋರ್ಸ್ಗಳನ್ನು ಮಾಡೋದ್ರಿಂದ ಅವಕಾಶಗಳು ಅದಾವ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತಜ್ಞವಾಣಿಯಲ್ಲಿ ಇಲ್ಲಿ ತನಕ ರೈತರು ಬೇಸಿಗೆ ಸಮಯದಲ್ಲಿ ಅನುಸರಿಸಬಹುದಾದ ಕ್ರಮಗಳ ಕುರಿತು ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾ ಎಸ್ ವಿ ಪಾಟೀಲ್ ಅವರ ಜೊತೆ ಸಂದರ್ಶನ ಕೇಳಿದರಲ್ಲ, ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ರೋಳಿ. ಈಗ ಶಾಂತಿಗೌಡ ಮಾಲಿ ಪಾಟೀಲ್ ಮತ್ತು ಸಂಗಡಿಗರಿಂದ ತತ್ವಪದಗಳು. ಲೇಸು ಮಾಡಲೆಲ್ಲ ನೋಡಲಾಗದೆ ದೇವಾ ನೋಡಲಾಗದೆ ಮುಸುಕಲಿಯ ಜನ್ನ ಮೋಹ ವಿಸರವೆಂಬ ವನವನು ರುಹಿ ಮುಸುಕಲಿಯ ಜನ್ನ ಮೋಹ ವಿಸರವೆಂಬ ವನವನು ರುಹಿ ಬಸಿತವೆನಿಸಿ ರುದ್ರಾನಿಲ್ಲ ಬಸಿತವೆನಿಸಿ ರುದ್ರಾನಿಲ್ಲ ನೊಸಲ ವಹಿನಿ ನೇತ್ರದಿಂದ ನೋಡಲಾಗದೆ ದೇವಾ ನೋಡಲಾಗದೆ ಕಲುಷತಿ ಮೀರ ಮುಸುಕಿ ಮುಗಿದು ನಲಿಯ ಜನ್ನ ಹೃದಯ ನಳಿನ ಕಲುಷತಿ ಮೀರ ಮುಸುಕಿ ಮುಗಿದು ನಲಿಯ ಜನ್ನ ಹೃದಯ ನಳಿನ ವಲರದಿಲ್ಲರು ಪುನಿನ್ನ ವಲರದಿಲ್ಲರು ಪುನಿನ್ನ ಬಲದ ಭಾನು ನಯನದಿಂದೆ ಬಲದ ಭಾನು ನಯನದಿಂದೆ ನೋಡಲಾಗದೆ ದೇವಾ ನೋಡಲಾಗದೆ ಕರಣ ಕುಲ ಚಕೋರ ತಳಿ ಕರಣ ಕುಲ ಚಕೋರ ತಣಿಯ ಹರುಷ ಶರದಿ ಮೀರಲಲ್ಲ ಕರಣ ಕುಲ ಚಕೋರ ತಣಿಯ ಹರುಷ ಶರದಿ ಮೀರಲಲ್ಲ ವರದ ಶಂಭು ಲಿಂಗವ ಕರಣ ಕುಲ ಚಕೋರ ತಣಿಯೇ ಕರಣ ಕುಲ ಚಕೋರ ತಣಿಯೇ ಹರುಷ ಶರಧಿ ಮೀರಲೆಲ್ಲ ವರದ ಶಂಭು ಲಿಂಗವ ವರದ ಶಂಭು ಲಿಂಗವ ಮಧುರ ಸುಧಾಕರ ನೋಡಲಾಗದೆ ದೇವಾ ನೋಡಲಾಗದೆ ನೋಡಲಾಗದೆ ನೋಡಲಾಗದೆ ಕಲಾವಿದರಾದ ಶಾಂತಗೌಡ ಮಾಲಿ ಪಾಟೀಲ್ ಮತ್ತು ಸಂಗಡಿಗರಿಂದ ತತ್ವಪದ ಕೇಳ್ತಾ ಇದ್ದೀರಿ. ಕೇಳ್ರಿ ಇನ್ನೊಂದು ಪದ. ಎಂತಲಿವನೋ ಎಂತಲಿವನೋ ಎಂತಲಿಯುವನೋ ತನಗಿನ್ನೆಂತಲಿಯುವನು ಎಂತಲಿಯುವನೋ ತನಗಿನ್ನೆಂತಲಿಯುವನು ಕರಣತ್ರಯದ ದೋಷ ಮೀರೆ ಕಂತು ಕಾಲ ಪುರವೈರಿ ಕರಣತ್ರಯದ ದೋಷ ಮೀರೆ ಕಂತು ಕಾಲ ಪುರವೈರಿ ಗುರುಶಂಭೋ ಲಿಂಗ ತನಗೆಂತಲಿಯುವನೋ ಎಂತಲಿಯುವನೋ ಎಂತಲಿವನೋ ಎಂತಲಿಯುವನೋ ತನಗಿನ್ನೆಂತಲಿಯುವನೋ ಕರವಧುವಿನ ಕೂಟ ಅನ್ಯರ ವಿತ್ತಾಪಹರಣ ಪರವಧುವಿನ ಕೂಟ ಅನ್ಯರ ವಿತ್ತಾಪಹರಣ ಅಭಕ್ಷ ಸೇವನೆ ಹಿಂಸೆ ಪರಿವಿಣಿದಿ ನಾಲ್ಕು ಪಾತಕಂಗಳು ಪರಿವಿಣಿದಿ ನಾಲ್ಕು ಪಾತಕಂಗಳು ತಾಮರ ಜನ್ಮವಿಯೇ ಕಾಯದೋಳೊಂದಿರೆ ತಾಮರ ಜನ್ಮವಿಯೇ ಕಾಯದೋಳೊಂದಿರೆ ಎಂತಲಿವನೋ ಎಂತಲಿಯುವನೋ ತನಗಿನ್ನೆಂತಲಿಯುವನೋ ಕೃಷಿ ಅನುಚಿತ ನಿಷ್ಠುರತ್ವ ಪೈಶೂನ್ಯತೆ ಕೃಷಿ ಅನುಚಿತ ನಿಷ್ಠುರತ್ವ ಪೈಶೂನ್ಯತೆ ಮುಸುಕಿದಿ ನಾಲ್ಕು ದೋಷಗಳು ಪಶು ಪಕ್ಷಿ ಮೃಗಲೇನಿ ಒಳಗೆ ಎಳದೊಯ್ದು ಪಶು ಪಕ್ಷಿ ಮೃಗಲೇನಿ ಒಳಗೆ ಎಳದೊಯ್ದು ಪುಟ್ಟಿಸುವ ವಚನ ದೋಳೆಡ ಬಿಡದಿರೆ ಎಡೆ ಬಿಡದಿರೆ ಎಂತಲಿವನು ಎಂತಲಿಯುವನೋ ತನಗಿನ್ನೆಂತಲಿಯುವನೋ ಜನರೊಲಿಯದ ಕಾರ್ಯ ದರಕವ ನಿಷ್ಠಾ ಚಿಂತನೆ ಜನರೊಲಿಯದ ಕಾರ್ಯ ದರಕವ ನಿಷ್ಠಾ ಚಿಂತನೆ ಅನ್ಯಾಧನ ಸತಿಯರ ಆಕಾಂಕ್ಷೆ ಕ್ಷಮಿಸುವಿ ನಾಲ್ಕು ಗುರಿತ ಜನನವಿಯೇ ಕ್ಷಮಿಸುವಿ ನಾಲ್ಕು ದುರಿತ ಜನನವಿಯೇ ಮನದೊಳಿರೆ ಗುರು ಶಂಭು ಲಿಂಗ ಎಂತಲಿವನು ಮನದೊಳಿರೆ ಗುರು ಶಂಭು ಲಿಂಗ ಎಂತಲಿಯುವನು ಎಂತಲಿವನು ಎಂತಲಿಯುವನು ತನಗಿನ್ನೆಂತಲಿಯುವನು ಕರಣತ್ರಯದ ದೋಷ ಮೀರೆ ಕಂತು ಕಾಲ ಪುರವೈರಿ ಕರಣತ್ರಯದ ದೋಷ ಮೀರೆ ಕಂತು ಕಾಲ ಪುರವೈರಿ ಗುರು ಶಂಭು ಲಿಂಗ ತನಗೆಂತಲಿಯುವನು ಎಂತಲಿಯುವನು ಎಂತಲಿವನು ಎಂತಲಿಯುವನು ತನಗಿನ್ನೆಂತಲಿಯುವನು ನಂ ತಲಿಯುವನೋ ತನಗಿನ್ ನಂ ತಲಿಯುವನೋ.